ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಿಸಾನ್ ವಾಣಿ ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ವಿಶ್ವ ಪಶುವೈದ್ಯಕೀಯ ಮಹತ್ವ, ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಸಿ ಶಿವಕುಮಾರ್ ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಸಿ ಗಿರೀಶ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೇವೆ. ಇಂದು ಏಪ್ರಿಲ್ ತಿಂಗಳ 30 2022 ಇಂದು ವಿಶ್ವ ಪಶುವೈದ್ಯಕೀಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಏನಿದು ವಿಶ್ವ ಪಶುವೈದ್ಯಕೀಯ ದಿನಾಚರಣೆ ಅಂತ ಹೇಳಿ ಹೇಳ್ತಾ ಇದ್ದೀರಲ್ವಾ? ಇದರ ಕುರಿತಂತೆ ನಮಗೆ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ ನಮ್ಮೊಂದಿಗೆ ಇದ್ದಾರೆ ಕರ್ನಾಟಕ ಸರ್ಕಾರದ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಬೀದರ್ನ ಅಂಗಸಂಸ್ಥೆಯಾದ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಹಾಗೂ ನೋಡಲ್ ಅಧಿಕಾರಿಗಳಾದಂತಹ ಡಾಕ್ಟರ್ ಎಂಸಿ ಶಿವಕುಮಾರ್ ಅವರು. ಶಿವಕುಮಾರ್ ಅವರಿಗೆ ಸ್ವಾಗತ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ, ನಮಸ್ತೆ. ಹಾಗೇನೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಸಿ ಗಿರೀಶ್ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಗಿರೀಶ್ ಅವರಿಗೆ. ನಮಸ್ಕಾರ. ನಮಸ್ಕಾರ. ರೈತ ಬಂಧವರೇ, ನಾನು ಆರಂಭದಲ್ಲೇ ಹೇಳಿದೆ, ಇವತ್ತು ವಿಶ್ವ ಪಶುವೈದ್ಯಕೀಯ ದಿನಾಚರಣೆ. ಹಾಗಾದರೆ ಪಶುವೈದ್ಯಕೀಯ ದಿನಾಚರಣೆಯ ಹಿನ್ನೆಲೆ ಏನು ಅಂಥೇಳಿ ನಾವೀಗ ಡಾಕ್ಟರ್ ಶಿವಕುಮಾರ್ ಅವರ ಹತ್ರ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸರ್, ಪಶುವೈದ್ಯಕೀಯ ದಿನಾಚರಣೆಯ ಹಿನ್ನೆಲೆ ಏನು ಅಂತ ತಿಳಿಸ್ಕೊಡಿ. ಖಂಡಿತವಾಗ್ಲೂ, ಪ್ರತಿ ವರ್ಷ ಏಪ್ರಿಲ್ ತಿಂಗಳ ಕಡೆಯ ಶನಿವಾರವನ್ನ ನಾವು ವಿಶ್ವ ಪಶುವೈದ್ಯಕೀಯ ದಿನ ಅಂತ ಆಚರಣೆಯನ್ನ ಮಾಡ್ತೇವೆ. ಅದೇ ರೀತಿ ಈ ವರ್ಷ ಏಪ್ರಿಲ್ 30 ಆಚರಣೆ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನಪ್ಪಾ ಅಂದ್ರೆ, ಪಶುಗಳ ಆರೋಗ್ಯ ವೃದ್ಧಿಪಡಿಸೋದು, ಜಾನುವಾರುಗಳ ಕ್ರೂರತೆ ತಡೆಯೋದು, ಪಶುಗಳ ಆರೋಗ್ಯದ ಬಗ್ಗೆ ಕಾಳಜಿ ಇರೋರು, ಪಶುಗಳ ಕಲ್ಯಾಣಕ್ಕೆ ಶ್ರಮಿಸುವವರು ಎಲ್ಲರೂ ಸೇರ್ಕೊಂಡು ಆಚರಣೆ ಮಾಡುವಂತ ಒಂದು ದಿನ ಇದು. ನಿಜ ಹೇಳ್ಬೇಕಂದ್ರೆ ಇದು ಪ್ರಾರಂಭವಾಗಿದ್ದು 1863 ಪ್ರೊಫೆಸರ್ ಜಾನ್ ಗ್ಯಾಮ್ಗೆ ಅನ್ನೋರು, ಪಶುವೈದ್ಯಕೀಯ ಕಾಲೇಜು ಎಡಿನ್ಬರ್ಗ್. ಇವರು ಮೊದಲು ಐರೋಪ್ಯ ದೇಶದ ಪಶುವೈದ್ಯರನ್ನ ಎಲ್ಲರನ್ನೂ ಒಂದ್ ಕಡೆ ಕೂಡಿಸಿ ಸಭೆ ನಡೆಸಿದ್ರು. ಅದು ಮುಂದೆ ಹಂಗೆ ಬೆಳೀತಾ ಅಂತಾರಾಷ್ಟ್ರೀಯ ಪಶುವೈದ್ಯಕೀಯ ಕಾಂಗ್ರೆಸ್ ಅಂತ ಆಯ್ತು. ನಂತರ 1906 ವಿಶ್ವ ಪಶುವೈದ್ಯಕೀಯ ಕಾಂಗ್ರೆಸ್ ಆಯ್ತು. ಪ್ರಾಣಿಗಳ ಕಲ್ಯಾಣ ಹಾಗೂ ಆರೋಗ್ಯದ ಜೊತೆಗೆ ಪರಿಸರ ಮತ್ತು ಸಮುದಾಯ ಆರೋಗ್ಯ ಇವೆಲ್ಲ ಸೇರ್ಕೊಳ್ತು. ಜೊತೆಗೆ ವಿಶ್ವ ಆರೋಗ್ಯ ಸಂಸ್ಥೆ WHO ಮತ್ತು ಆಹಾರ ಮತ್ತು ಕೃಷಿ ಸಂಸ್ಥೆ FAO ಮತ್ತು ಪ್ರಾಣಿಗಳ ಆರೋಗ್ಯ ಸಂಸ್ಥೆ OIE ಇವೆಲ್ಲ ಜೊತೆ ಸೇರ್ಕೊಂಡು ಮುಂದುವರೆದು 2001 ವಿಶ್ವ ಪಶುವೈದ್ಯಕೀಯ ದಿನ ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು. ಅಂದಿನಿಂದ ಈ ಒಂದು ಆಚರಣೆಯನ್ನ ನಾವು ಮಾಡ್ತಾ ಇದೀವಿ. ವಿಶ್ವ ಪಶುವೈದ್ಯಕೀಯ ವೃತ್ತಿಯನ್ನು ಪ್ರೋತ್ಸಾಹಿಸಲು ಪ್ರಾಣಿಗಳ ಮಾನವನ ಕಲ್ಯಾಣ, ಪರಿಸರ, ಆಹಾರ ಸಂರಕ್ಷಣೆ, ಸುರಕ್ಷತೆ, ಪ್ರಾಣಿಗಳ ಸಾಕಾಣಿಕೆ ಮತ್ತು ಕ್ವಾರಂಟೈನ್ ಇವುಗಳ ಬಗ್ಗೆ ಹೆಚ್ಚು ಗಮನ ಕೊಡೋದೇ ಇದರ ಉದ್ದೇಶ. ಕೊಡುಗೆ ನೀಡಿದ ಪಶುವೈದ್ಯರನ್ನು ಗುರುತಿಸೋದು, ಮನೆಯಲ್ಲಿ ಪ್ರಾಣಿಗಳಿದ್ರೆ ಅವುಗಳ ಕಡೆ ಒಂದ್ ಸ್ವಲ್ಪ ವಿಶೇಷ ಗಮನ ಕೊಡೋದು, ಪ್ರಾಣಿಗಳ ಕ್ರೂರತೆಯನ್ನ ತಡೆಯೋದು, ಪ್ರಾಣಿಗಳ ನೋವನ್ನು ಕಡಿಮೆ ಮಾಡೋದು, ಪುನರ್ವಸತಿ ಕೇಂದ್ರವನ್ನು ನಿರ್ಮಾಣ ಮಾಡೋದು ಅಥವಾ ವರ್ಗಾವಣೆ ಮಾಡೋದು, ಯಾವ ಅನಿಮಲ್ ಸಫರ್ ಆಗ್ತಿರ್ತಾವಂತ ಪ್ರತಿ ವರ್ಷ ಒಂದೊಂದು ಘೋಷವಾಕ್ಯದೊಂದಿಗೆ ವಿಶ್ವ ಪಶು ವೈದ್ಯಕೀಯ ದಿನವನ್ನು ಆಚರಣೆ ಮಾಡಲಾಗ್ತಿದೆ. ಹಾಗೆ ಮಾತಾಡ್ತಾ ಹೇಳಿದ್ರಿ, ಒಂದು ಘೋಷವಾಕ್ಯವನ್ನ ಮಾಡಿದ್ದೀವಿ ಅಂತ ಹೇಳಿ, ಹಾಗಾದ್ರೆ ಈ ವರ್ಷದ ಘೋಷವಾಕ್ಯ ಏನು, ಇದರ ಮಹತ್ವವನ್ನ ತಿಳಿಸ್ಕೊಡಿ. ತಿಳಿಸ್ಕೊಡ್ತೇನೆ. ಮೊದಲು ಪ್ರಾರಂಭವಾಗಿದ್ದು ಉಚ್ಚನಾಯಿ ರೋಗದ ಆರಂಭದಿಂದ ಮೊದಲ ದಿನಾಚರಣೆ ಪ್ರಾರಂಭ ಆಯ್ತು. ಕಳೆದ ವರ್ಷ ಕೋವಿಡ್ 19 ಬಿಕ್ಕಟ್ಟಿನಲ್ಲಿ ಪಶುವೈದ್ಯರ ಪ್ರತಿಕ್ರಿಯೆ ಬಗ್ಗೆ, ಅದೇ ರೀತಿ ಈ ವರ್ಷ ಸ್ಟ್ರೆಂಥನಿಂಗ್ ವೆಟರ್ನರಿ ರಿಸಿಲಿಯನ್ಸ್, ಅಂದರೆ ಇದರ ಸರಳ ಅರ್ಥ ಪಶುವೈದ್ಯರಿಗೆ, ಪಶುವೈದ್ಯಕೀಯ ವೃತ್ತಿಯವರಿಗೆ ಎಲ್ಲಾ ರೀತಿಯ ಸಂಪನ್ಮೂಲಗಳನ್ನು ಅವರ ಪ್ರಮಾಣದಲ್ಲಿ ಸಹಾಯ ಮಾಡುವುದು. ಪಶುವೈದ್ಯ ವೃತ್ತಿಯವರಿಗೆ ಪ್ರತಿದಿನ ಸವಾಲುಗಳು ಎದುರಿಸ್ತಾ ಇರ್ತೇವೆ. ತಮ್ಮ ವೃತ್ತಿಯಲ್ಲಿ ಬರುವ ಬಿಕ್ಕಟ್ಟುಗಳನ್ನು ನಿವಾರಣೆ ಮಾಡಲು ಅವರಿಗೆ ಧೈರ್ಯ ತುಂಬುದು. ಪಶುವೈದ್ಯ ವೃತ್ತಿಯಲ್ಲಿ ಒತ್ತಡಗಳು ಸರ್ವೇ ಸಾಮಾನ್ಯ. ಮೂಕ ಪ್ರಾಣಿಗಳ ಸೇವೆ ಮಾಡ್ತಿರ್ತೇವೆ, ಅವುಗಳ ನೋವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಜಾನುವಾರುಗಳ ಸಾಕಾಣಿಕೆದಾರರ ಜೊತೆ ಒಡನಾಟ, ಯಾಕಂದ್ರೆ ಅದು ಬಹಳ ಮುಖ್ಯ. ಹೆಚ್ಚು ಕೆಲಸದ ಅವಧಿ, ವೃತ್ತಿ ಧರ್ಮ, ಒತ್ತಡವಿದ್ದರೂ ಶಾಂತವಾಗಿರುವುದು, ಆ ಒಂದು ಅಭ್ಯಾಸನ ಅಭಿವೃದ್ಧಿ ಪಡಿಸ್ಕೋಬೇಕು. ಜಾಗೃತರಾಗಿರ್ಬೇಕು, ದಿನೇ ದಿನೇ ಅಪ್ಡೇಟ್ ಆಗಬೇಕು. ಸಂದರ್ಭಕ್ಕೆ ತಕ್ಕಂತೆ ನಿರ್ಧಾರ ತೆಗೆದುಕೊಳ್ಳುವುದು, ಸಮಯೋಚಿತ ನಿರ್ಧಾರ, ತಮ್ಮ ನಿರ್ಧಾರದಲ್ಲಿ ಸಮಯಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳೋದು, ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಳ್ಳುವ ಚಾಕಚಾಕ್ಯತೆ ಬೆಳೆಸಿಕೊಳ್ಳುವುದು, ಈ ರಿಸಿಲಿಯನ್ಸ್ ಸ್ಥಿತಿಸ್ಥಾಪಕತ್ವ, ವೃತ್ತಿಯಲ್ಲಿ ಆಗುವ ಆತಂಕದಿಂದ ಆದಷ್ಟು ಬೇಗ ಹೊರಬರಬೇಕಾಗುತ್ತೆ. ಇದಕ್ಕೆ ಪ್ರತಿಯೊಬ್ಬ ವೃತ್ತಿ ಬಾಂಧವರು, ಸಂಘ ಸಂಸ್ಥೆಗಳ ಸಹಕಾರ, ಸರ್ಕಾರದ ಸಹಾಯ, ಅಲ್ಲದೆ ವಿಸ್ತರಣೆ, ಶಿಕ್ಷಣ, ತರಬೇತಿ, ಮಾರ್ಗದರ್ಶಕರ ಸಾಮೂಹಿಕತೆ, ಸಹೋದ್ಯೋಗಿ ಮಿತ್ರರ, ಹಿರಿಯರ, ನುರಿತರ, ಗುರುಗಳ ಸಹಾಯ ಬೇಕಾಗುತ್ತೆ. ಎಲ್ಲದಕ್ಕೂ ಇಂಪಾರ್ಟೆಂಟ್ ಎಕ್ಸ್ಪೀರಿಯನ್ಸ್, ನಮ್ಮ ಅನುಭವಗಳು ಕೂಡ ಇದರಲ್ಲಿ ಪ್ರಾಮುಖ್ಯತೆಯನ್ನ ಪಡೆಯುತ್ತೆ. ಘೋಷವಾಕ್ಯದ ಕುರಿತಂತೆ ವಿಚಾರಗಳನ್ನ ತಿಳಿಸಿದ್ರಿ. ಈಗ ನಾನು ಡಾಕ್ಟರ್ ಗಿರೀಶ್ ಅವ್ರನ್ನ ಕೇಳ್ತೇನೆ ಸರ್. ಈಗ ಸಮಾಜಕ್ಕೆ ವಿಶ್ವ ಮಟ್ಟದಲ್ಲಿ ನಮ್ಮ ಪಶುವೈದ್ಯರ ಕೊಡುಗೆ ಏನು ಅಂತಂತೀರಿ? ರೈತ ಬಾಂಧವರಿಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತಿರುತ್ತೆ. ಯಾಕೆಂತಂದ್ರೆ ಇವತ್ತು ಜಾನುವಾರುಗಳನ್ನ ನಾವು ರೈತರ ಬೆನ್ನೆಲುಬು ಅಂತ ಕರಿತೀವಿ. ದೇಶದ ಆರ್ಥಿಕತೆಯ ಬೆನ್ನೆಲುಬು ರೈತ, ರೈತನ ಬೆನ್ನೆಲುಬು ಜಾನುವಾರುಗಳು. ಹಸುಕರುಗಳಿರ್ಬೋದು, ಎಮ್ಮೆಗಳಿರ್ಬೋದು, ಅಥವಾ ಕುರಿಗಳಿರ್ಬೋದು, ಮೇಕೆಗಳಿರ್ಬೋದು, ಎತ್ತುಗಳಿರ್ಬೋದು, ಹೊಲವನ್ನು ಉಳ್ತಕ್ಕಂತ ಎತ್ತುಗಳು. ಆದ್ರಿಂದ ಇಂತಹ ಜಾನುವಾರುಗಳಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆದ ಪಕ್ಷದಲ್ಲಿ ಆ ರೈತರು ತಕ್ಷಣ ಪಶುಪಾಲಕರು ಪಶುವೈದ್ಯರನ್ನ ಗ್ರಾಮೀಣ ಒಂದು ಭಾಗದಲ್ಲಿ ತಕ್ಷಣ ಹೋಗಿ ಮೀಟ್ ಮಾಡ್ತಾರೆ. ಆ ಭೇಟಿ ಮಾಡಿ ಅದಕ್ಕೆ ಒಂದು ಸೂಕ್ತ ಚಿಕಿತ್ಸೆಯನ್ನು ಪಡಿತಾರೆ. ಇದು ನಮ್ಮ ದೇಶದಲ್ಲೇ ಇಡೀ ವಿಶ್ವ ಮಟ್ಟದಲ್ಲಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಶುವೈದ್ಯರ ಒಂದು ಪಾತ್ರ ಬಹಳ ದೊಡ್ಡದಾದ. ಖಂಡಿತ ಖಂಡಿತ. ಇದ್ರ ಜೊತೆಗೆ ನಾವು ಆಹಾರ ಭದ್ರತೆ ಅಂತ ಹೇಳ್ತೀವಿ. ಈಗ ಆಹಾರ ಅಂತ ತಕ್ಷಣನೇ ಇವನ್ ರೈತರು ಮತ್ತು ಪಶುಪಾಲಕರು, ಇಬ್ಬರು ಪಶುಪಾಲಕರು ಸಹ ಪ್ರಾಣಿ ಉತ್ಪನ್ನಗಳನ್ನ ನಮ್ಗೆ ತಿನ್ನೋದಕ್ಕೆ ನೀಡೋದ್ರಿಂದ ಅವರು ಸಹ ರೈತರೇ. ಖಂಡಿತ. ಈ ಆಹಾರ ಭದ್ರತೆ ಅಂತ ಹೇಳುವಾಗ ಈ ಮಾಂಸ ಇರ್ಬೋದು ಪ್ರಾಣಿಗಳಿಂದ ಬರ್ತಕ್ಕಂಥದ್ದು, ಅಥವಾ ಮೊಟ್ಟೆ ಇರ್ಬೋದು, ಅಥವಾ ಹಾಲಿರ್ಬೋದು, ಈ ಉತ್ಕೃಷ್ಟವಾದಂತಹ ಪ್ರಾಣಿ ಉತ್ಪನ್ನಗಳಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಸಸಾರಜನಕ ಅಥವಾ ಪ್ರೋಟೀನ್ ಅಂಶ ತುಂಬಾ ಹೇರಳವಾಗಿರ್ತದೆ. ಅದನ್ನ ಬಯಲಾಜಿಕಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಅದು ನಮ್ಮ ಆರೋಗ್ಯಕ್ಕೆ ಬಹಳ ಮುಖ್ಯವಾದಂಥದ್ದು, ಆ ಬಯಲಾಜಿಕಲ್ ವ್ಯಾಲ್ಯೂ ಹೆಚ್ಚಿರ್ತಕ್ಕಂತಹ ಪ್ರೋಟೀನ್. ಇದ್ರ ಜೊತೆಗೆ ಈ ಮುದ್ದು ಪ್ರಾಣಿಗಳ ಚಿಕಿತ್ಸೆ ನಮ್ಮ ನಗರ ಪ್ರಾಂತ್ಯಗಳಲ್ಲಿ ಅಥವಾ ಇವನ್ನ ಹಳ್ಳಿಗಳಲ್ಲೂ ಸಹ ಇವತ್ತು ನಾಯಿಗಳು ಬೆಕ್ಕುಗಳನ್ನೆಲ್ಲ ಸಾಕ್ತಾರೆ, ಪೆಟ್ ಅನಿಮಲ್ಸ್ ಅಂತ ಹೇಳ್ತೀವಿ. ಅವುಗಳ ಚಿಕಿತ್ಸೆಯನ್ನ ನೀಡ್ತಕ್ಕಂಥ ಜವಾಬ್ದಾರಿಯನ್ನು ಸಹ ಇವತ್ತು ಪಶುವೈದ್ಯರ ಒಂದು ಹೆಗಲು ಮೇಲಿದೆ. ಇದಲ್ಲದೆ ಈಗ ಸಂಶೋಧನೆಯಲ್ಲಿ ನಾವು ಬಳಸ್ತಕ್ಕಂಥ ಹಲವಾರು ಔಷಧಗಳಿರ್ಬೋದು ಅಥವಾ ಇನ್ಯಾವುದೋ ಒಂದು ನ್ಯೂಟ್ರಸಿಟಿಕಲ್ಸ್ ಅಂತ ಹೇಳ್ತೀವಿ, ಈ ಒಂದು ಪದಾರ್ಥಗಳನ್ನ ಬಳಸೋದಕ್ಕಿಂತ ಮುಂಚೆ ಈ ಸಂಶೋಧನೆಯಲ್ಲಿ ಅವುಗಳನ್ನ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಬೇಕಾಗ್ತದೆ. ನಿಮ್ಗೆಲ್ಲ ಗೊತ್ತಿರುತ್ತೆ ಅದು. ಆ ರೀತಿ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಿದಾಗ ಅವುಗಳ ಶರೀರದ ಮೇಲೆ ಪಾಸಿಟಿವ್ ಆಗಿರೋ ಧನಾತ್ಮಕವಾದಂತಹ ಒಂದು ಪರಿಣಾಮ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿ ಆಗಿರ್ಬೋದು, ಇಂತಹ ಒಂದು ಪರಿಣಾಮಗಳ ಬಗ್ಗೆ ನಮಗೆ ಮಾಹಿತಿ ನೀಡ್ತಕ್ಕಂತಹ ಒಂದು ಜವಾಬ್ದಾರಿ ಅಥವಾ ಆ ಒಂದು ತಿಳುವಳಿಕೆ, ಆ ಜ್ಞಾನ ಪಶುವೈದ್ಯರು ಮತ್ತು ಪಶುವೈದ್ಯ ವಿಜ್ಞಾನಿಗಳ ಬಳಿ ಇರ್ತದೆ. ಆ ಒಂದು ದಿಕ್ಕಿನಲ್ಲೂ ಸಹ ಈ ಬಯೋಮೆಡಿಕಲ್ ರಿಸರ್ಚ್ ನಲ್ಲಿ ವಿಜ್ಞಾನಿಗಳು ಪಶುವೈದ್ಯರ ಸಹಾಯವನ್ನು ಪಡಿತಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ಒನ್ ಹೆಲ್ತ್ ಅಂತ ಕರಿತೀವಿ. ಅಂದ್ರೆ ನಾವು ಆರೋಗ್ಯ ಅಂದ್ರೆ ನಮ್ಮ ಮನುಷ್ಯನ ಆರೋಗ್ಯ ಮಾತ್ರ ಅಲ್ಲ, ಪ್ರಾಣಿಗಳ ಆರೋಗ್ಯ, ಪರಿಸರದ ಆರೋಗ್ಯ ಇವೆಲ್ಲವೂ ಸಹ ಬಹಳ ಮುಖ್ಯವಾಗಿದೆ. ಮತ್ತೆ ಇನ್ನೊಂದು ಅಂತಂದ್ರೆ ನಮ್ಮ ಪಶುವೈದ್ಯರ ಪಾತ್ರದಲ್ಲಿ ನಾನು ಈ ವನ್ಯಜೀವಿ ಸಂರಕ್ಷಣೆಯನ್ನು ಹೇಳ್ಬಿಡ್ತೀವಿ. ಆ ವನ್ಯಜೀವಿ ಸಂರಕ್ಷಣೆಯಲ್ಲಿ ಮನುಷ್ಯ ಮತ್ತು ವನ್ಯಮೃಗಗಳ ಸಂಘರ್ಷ ಇವೆಲ್ಲ ದಿನನಿತ್ಯ ಪತ್ರಿಕೆಗಳಲ್ಲಿ ಹೌದು ಓದ್ತಾ ಇರ್ತೀರಾ. ಇಲ್ಲಿ ಯಾವ್ದೊಂದು ಪ್ರಾಣಿ ತೀವ್ರ ಸತ್ತೋಯ್ತು ಒಂದು ಪಕ್ಷದಲ್ಲಿ, ಯಾಕೆ ಸತ್ತೋಗಿದೆ ಅಂತಕ್ಕಂತ ಒಂದು ಮರಣೋತ್ತರ ಪರೀಕ್ಷೆ ಮಾಡತಕ್ಕಂಥದ್ದು, ಅಥವಾ ಅದಕ್ಕೆ ಏನಾದ್ರು ತೊಂದರೆ ಆಗಿ ಅದಕ್ಕೆ ಗಾಯ ಆದ್ರೆ ಅದನ್ನ ಚಿಕಿತ್ಸೆ ನೀಡತಕ್ಕಂತಹ ಜವಾಬ್ದಾರಿ ಅದು ಸಹ ಪಶುವೈದ್ಯರು ಸಹ ಜಾಗತಿಕ ಮಟ್ಟದಲ್ಲಿ ನೋಡ್ಕೋತಾ ಇದ್ದಾರೆ. ಹೌದು, ಒಟ್ಟಾರೆಯಾಗಿ ಪಶುವೈದ್ಯರ ಕೊಡುಗೆ ಸಮಾಜಕ್ಕೆ ಎಷ್ಟರ ಮಟ್ಟಿಗೆ ಮುಖ್ಯ, ಯಾವ ರೀತಿ ಪಾತ್ರವನ್ನ ನಿರ್ವಹಿಸ್ತಾ ಇದ್ದೀರಿ ಅನ್ನೋ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಅದೇ ರೀತಿ ಮುಂದುವರೆದಂತೆ ಈಗ ನಮ್ಮ ಭಾರತ ದೇಶದಲ್ಲಿ ಕ್ಷೀರ ಕ್ರಾಂತಿನೇ ನಡೀತಾ ಇದೆ, ಅಂತಂದ್ರೆ ಹಾಲಿನ ಹೊಳೆನೇ ಹರಿದು ಬರ್ತಾ ಇದೆ, ಇದರಲ್ಲಿ ತಮ್ಮಗಳ ಪಾತ್ರ ಏನು ಅಂತ ಹೇಳ್ತೀರಿ? ಬಹಳ ಒಂದು ಮುಖ್ಯವಾದ ಪ್ರಶ್ನೆಯನ್ನ ಕೇಳಿದ್ರಿ ನೀವು. ಯಾಕೆಂದ್ರೆ ಪಶುವೈದ್ಯರು ಅಂದ ತಕ್ಷಣವೇ ನಮ್ಮ ಮನಸ್ಸಿಗೆ ಬರ್ತಕ್ಕಂಥದ್ದು ಹಾಲು. ಹೌದು, ಯಾಕೆಂದ್ರೆ ಇವತ್ತು ನಮ್ಮ ಭಾರತ ಕುಡಿಯೋದಕ್ಕೆ ಹಾಲಿರದೇ ಇರತಕ್ಕಂತಹ ಸ್ವಾತಂತ್ರ್ಯ ಪೂರ್ವ ದಿನಗಳಿಗೆ ಹೋಲಿಸಿದ್ರೆ ಇವತ್ತಿನ ದಿನಗಳಲ್ಲಿ ಹಾಲಿನ ಹೊಳೆ ಹರಿತಾ ಇದೆ. ನೀವು ಅದೇ ರೀತಿ ಪ್ರಶ್ನೆ ಕೇಳಿದ್ರಿ, ಹಾಲಿನ ಹೊಳೆ ಹರಿತಾ ಇದೆ. ಯಾಕೆಂತಂದ್ರೆ ಇವತ್ತು ನಾವು ಹಾಲು ಉತ್ಪಾದನೆ ಸಮಸ್ಯೆ ಆಗ್ತಾ ಇಲ್ಲ, ಹೆಚ್ಚಿನ ಹಾಲನ್ನ ಏನ್ ಮಾಡಬೇಕು ಅಂತಕ್ಕಂತ ಒಂದು ದೊಡ್ಡ ಸಮಸ್ಯೆ ಇದೆ. ಜೊತೆಗೆ ನಮ್ಮ ದೇಶದ ಜನಸಂಖ್ಯೆ ನಿಮ್ಗೆ ಗೊತ್ತಿದೆ, 130 ಕೋಟಿ ಹೆಚ್ಚು ಇರತಕ್ಕಂಥ ಜನಸಂಖ್ಯೆಗೆ ಹಾಲನ್ನ ಒದಗಿಸಿ ಹಾಲು ಉಳಿತಾ ಇದೆ ಅಂತ ಅಂದ್ರೆ ಇದರಲ್ಲಿ ಪಶುವೈದ್ಯರ ಪಾತ್ರ ಬಹಳ ಮುಖ್ಯವಾದದ್ದು. ಒಂದು ಸಣ್ಣ ಒಂದು ಹಿಂದೆ ನಡೆದಿರ್ತಕ್ಕಂತಹ ನಿಮಗೆ ಗೊತ್ತಿದೆ, ಈ ಒಂದು ಕೋಆಪರೇಟಿವ್ ಮೂವ್ಮೆಂಟ್ ಸಹಕಾರಿ ತತ್ವದ ಅಡಿಯಲ್ಲಿ ಗುಜರಾತಿನ ಆನಂದ್ ಅಂತಕ್ಕಂತಹ ಪ್ರದೇಶದಲ್ಲಿ ಈ ಒಂದು ಕ್ಷೀರ ಕ್ರಾಂತಿ ಪ್ರಾರಂಭ ಆಗಿದ್ದು. ಆಗ ಇದ್ದಂತಹ ಈ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಮತ್ತೆ ತ್ರಿಭುವನ್ ದಾಸ್ ಅಂತಕ್ಕಂತಹ ಒಬ್ಬರು ಗಾಂಧಿವಾದಿಗಳಿದ್ರು ಅವರು, ಮತ್ತೆ ನಮ್ಮ ವರ್ಗೀಸ್ ಕುರಿಯನ್ ರವರು, ಇವರೆಲ್ಲರ ಒಂದು ಸಹಕಾರಿ ತತ್ವದ ಅಡಿಯಲ್ಲಿ ಪಶುವೈದ್ಯರು ಸೇರಿದ್ರು. ಅವಾಗ ಏನು ಮುಖ್ಯವಾಗಿ ಆಗ ವಿದೇಶದಲ್ಲಿ ಇದ್ದಂತಹ ಒಂದು ಉತ್ಕೃಷ್ಟ ತಳಿಗಳ ಒಂದು ವೀರ್ಯವನ್ನ ಭಾರತಕ್ಕೆ ತಂದು ಅವನ್ನ ಸಂಸ್ಕರಣೆ ಮಾಡಿ ನಮ್ಮ ಸ್ವದೇಶಿ ತಳಿಗಳಿಗೆ ನೀಡಿ ಅವು ಹೆಚ್ಚು ಹಾಲು ಉತ್ಪಾದನೆಯನ್ನ ಮಾಡತರ ಮಾಡಿ ಮನೆ ಮನೆಗೆ ಹೋಗಿ ಪಶುವೈದ್ಯರು ಅವತ್ತು ಒಂದು ಕೃತಕ ಗರ್ಭಧಾರಣೆಯನ್ನು ಮಾಡಿದ್ದಾರೆ. ಇವೆಲ್ಲರ ಪರಿಣಾಮವಾಗಿ ಆ ಒಂದು ಸ್ವದೇಶಿ ಹಸುಗಳನ್ನು ಇತ್ತೀಚೆಗೆ ಆ ತಳಿಗಳನ್ನ ನಾವು ಉಳಿಸಬೇಕು ಅಂತಕ್ಕಂತಹ ಒಂದು ಮಾತುಕತೆ ಸಹ ನಡೀತಾ ಇದೆ. ಇವತ್ತು ಹಾಲು ಉತ್ಪಾದನೆ ನಮ್ಮ ದೇಶದಲ್ಲಿ 200 ಮೆಟ್ರಿಕ್ ಟನ್ ಗಿಂತ ಜಾಸ್ತಿ ಇದೆ. ಅಂದ್ರೆ ಇಡೀ ಪ್ರಪಂಚದಲ್ಲಿ ಬಹಳಷ್ಟು ಜನಕ್ಕೆ ನಾವು ಹೇಳ್ತಾನೆ ಇರ್ತೀವಿ, ಹಾಲು ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ದೇಶ ನಮ್ಮ ದೇಶವೇ ಭಾರತ. ಅದಕ್ಕೆ ನಮ್ಮ ಭಾರತೀಯ ಆರೋಗ್ಯ ಸಂಶೋಧನಾ ಸಮಿತಿ ಶಿಫಾರಸಿನ ಪ್ರಕಾರ ಆರೋಗ್ಯವಂತ ಮನುಷ್ಯನಿಗೆ 300 ಮಿಲಿಲೀಟರ್ ಹಾಲು ಬೇಕು. ಆದ್ರೆ ಈಗ ನಮ್ಗೆ ದೊರೀತಾ ಇರತಕ್ಕಂತ ಹಾಲಿನ ಪ್ರಮಾಣ 450 ಮಿಲಿಲೀಟರ್ ಇದೆ ಅಂತ ಅಂದ್ರೆ ಅಲ್ಲಿ ಸರ್ಪ್ಲೈಸ್ ಹೆಚ್ಚಾಗಿದೆ. ನಮ್ಗೆ ಎಷ್ಟು ಆರೋಗ್ಯಕ್ಕೆ ಬೇಕು ಅಷ್ಟು ಹಾಲು ಉತ್ಪಾದನೆ ಮಾಡ್ತಾ ಇದೀವಿ, ಅದರಲ್ಲಿ ಪಶುವೈದ್ಯರ ಪಾತ್ರ ಬಹಳ ದೊಡ್ಡದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಹಿಂದಿನಿಂದ ಗಮನಿಸಿದ ಹಾಗೆ ನೋಡಿದ ಹಾಗೆ ಆರಂಭದ ದಿನಗಳಲ್ಲಿ ಅಂತಂದ್ರೆ ಈಗ ಏನು ಉಗಮ ಆಯ್ತು ಭೂಮಿಯ ಮೇಲೆ, ನಮ್ಮ ಮನುಷ್ಯನ ಉಗಮ ಆಯ್ತು, ಜಾನುವಾರುಗಳ ಉಗಮ ಆಯ್ತು, ಅಂದ ಕಾಲದಿಂದ ಈ ಜಾನುವಾರುಗಳನ್ನ ಸಾಕೋ ಸಂದರ್ಭದಲ್ಲಿ ಅವರವರೇ ಅವರ ಮಟ್ಟದಲ್ಲೇ ಅದಕ್ಕೆ ಔಷಧಿಗಳನ್ನ ಮಾಡ್ಕೊಳ್ಳೋದು ಅಥವಾ ಅದ್ರ ಉಪಚಾರವನ್ನ ಮಾಡೋದು ಆಗುಹೋಗುಗಳನ್ನ ಮಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಪಶು ವೈದ್ಯ ವೃತ್ತಿಯ ಉಗಮ ಹೇಗಾಯ್ತು ಅಂತ ಹೇಳ್ತೀರಿ, ಅಥವಾ ಇದರ ಇತಿಹಾಸವನ್ನು ತಿಳಿಸ್ಕೊಡಿ. ಪಶುವೈದ್ಯ ದಿನಾಚರಣೆಯ ದಿನದಂದು ಈ ಒಂದು ಪಶುವೈದ್ಯ ಒಂದು ವೃತ್ತಿ ಹೇಗೆ ಉಗಮ ಆಯ್ತು ಅನ್ನೋದು ತಿಳ್ಕೊಳ್ಬೇಕಂತದ್ದು ಬಹಳ ಮುಖ್ಯ ಅಂತ ಅನ್ಸುತ್ತೆ ನನಗೂ. ಈ ಹಿಂದೆ ನೀವೆಲ್ಲ ಈ ಒಂದು ಈಸೋಪಿನ ಕಥೆಗಳು ಕಥೆಯ ಮುಖಾಂತರ ಪ್ರಾರಂಭ ಮಾಡ್ತೀನಿ. ಈಸೋಪಿನ ಕಥೆಗಳಲ್ಲಿ ಆಂಡ್ರಿಕ್ಲಿಸ್ ಅಂತಕ್ಕಂತ ಒಬ್ಬ ರೋಮನ್ ಒಬ್ಬ ಸೇವಕ, ಒಂದು ಸಿಂಹ ಇರುತ್ತೆ, ಆ ಸಿಂಹ ಕಾಡಿನಲ್ಲಿ ಹೋಗುವಾಗ ಕಾಲಲ್ಲಿ ಚುಚ್ಚಿರ್ತಕ್ಕಂತ ಮುಳ್ಳನ್ನ ಆತ ತೆಗಿತಾನೆ, ಮತ್ತೆ ಇನ್ನೊಂದು ದಿನ ಶಿಕ್ಷೆಯಾಗಿ ಹಸಿದ ಸಿಂಹಕ್ಕೆ ಅವನ ಆಹಾರ ಆಗ್ಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಅದು ಬಂದು ಇವನನ್ನ ಎಲ್ಲ ನೋಡ್ತಾ ಇರ್ತಾರೆ ಬಂದು ತಿಂದ್ಬಿಡುತ್ತೆ ಅಂತ, ಆದ್ರೆ ಅದು ಬಂದು ಅವನನ್ನ ನೆಕ್ತಾ ನಿಂತ್ಕೊಬಿಡುತ್ತೆ. ಅಂದ್ರೆ ಈ ಪ್ರಾಣಿ ಪ್ರೀತಿ ಅಂತಕ್ಕಂಥದ್ದು, ಪ್ರಾಣಿಯನ್ನ ಸಾಕ್ತಕ್ಕಂಥದ್ದು, ಇದು ಮನುಷ್ಯಂದು ಸ್ವಾರ್ಥ ಅಂತ ಅನ್ಸ್ಬೋದು. ಯಾಕೆಂದ್ರೆ ಪಶು ಸಂಗೋಪನೆ ಮಾಡಿರೋದೇ ಮನುಷ್ಯ ತನಗೋಸ್ಕರ, ತನಗ್ ಬೇಕಾಗಿರ್ತಕ್ಕಂಥ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಅಥವಾ ತನಗ್ ಬೇಕಾಗಿರ್ತಕ್ಕಂಥ ಆಹಾರವನ್ನ ಉತ್ಪಾದನೆ ಮಾಡೋದಕ್ಕೆ ಇರ್ಬೋದು. ಆದ್ರೆ ಪಶು ಪ್ರೀತಿ ಅಂತಕ್ಕಂಥದ್ದು ಸುಮಾರು ನಾವು ಹೇಳ್ತೀವಿ 10-15 ಸಾವಿರ ವರ್ಷಗಳ ಹಿಂದೆ ಮನುಷ್ಯ ತನ್ನ ಪ್ರಾಣಿಗಳನ್ನು ಸಹ ಸಾಕದ ಅಂತ. ಅತ್ಯಂತ ಮುಂಚೆಗೆ ಅವನು ಸಾಕಿದಂತಹ ಪ್ರಾಣಿ ಅಂತಂದ್ರೆ ಶ್ವಾನ, ಅಂದ್ರೆ ನಾಯಿಗಳು. ಆಮೇಲೆ ಈಗ ಕಾಡು ಹಸುಗಳನ್ನ, ಕಾಡು ಎತ್ತುಗಳನ್ನ ಅವನ್ನೆಲ್ಲ ಪಳಗಿಸಿ ಅವನು ತನ್ನ ಕೆಲಸಗಳಿಗೆ ವ್ಯವಸಾಯ ಮಾಡತಕ್ಕಂಥ ಸಂದರ್ಭದಲ್ಲಿ ಬಳಸ್ಕೊಂಡ. ಈಗೆಲ್ಲ ನಮಗೆ ಯಂತ್ರೋಪಕರಣಗಳಿದಾವೆ. ಈಗ ನಾವು ಚಿಕ್ಕಂದಿನ ಇದ್ದಾಗ್ಲೂ ಸಹ ಎಲ್ಲ ಊರಿನಲ್ಲಿ ಒಂದೋ ಎರಡೋ ಟ್ರ್ಯಾಕ್ಟರ್ಗಳು ಅವು ಇರ್ತಿರ್ಲಿಲ್ಲ. ಆ ಎತ್ತುಗಳ ಪಾತ್ರನು ಸಹ ಬಹಳ ದೊಡ್ಡದಾಗಿತ್ತು. ಹೀಗೆ ಹೇಳ್ಬೇಕು ಅಂತ ಇತಿಹಾಸ ಹೇಳುವಾಗ ಅಂತಂದ್ರೆ ಈ ನಮ್ಮ ಅಶೋಕನ ಬಗ್ಗೆ ನೀವೆಲ್ಲ ಕೇಳಿರ್ತೀರ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಇದ್ದಂತಹ ಸಾಮ್ರಾಟ್ ಅಶೋಕ ಅಂತ ಕರಿತೀವಿ ನಾವು, ಭಾರತವನ್ನ ಆಳಿದಂತಹ ದೊರೆ ಅಶೋಕನ ಬಗ್ಗೆ ಯಾಕೆ ಹೇಳ್ತೀನಿ ಅಂತಂದ್ರೆ, ನಮ್ಮಲ್ಲಿ ಇತ್ತೀಚೆಗೆ ನಾವು ನೋಡ್ತೀವಿ ಪಶು ಚಿಕಿತ್ಸಾಲಯ ಅಂತ ನೋಡ್ತೀವಿ, ಮನುಷ್ಯ ಚಿಕಿತ್ಸಾಲಯ ಅಂತ ಬೇರೆ ಬೇರೆ ಇದೆ. ಮುಂಚೆ ಎಲ್ಲ ಆತರ ಇರ್ತಿರ್ಲಿಲ್ಲ. ವೈದ್ಯರು ಅಂತ ಅಂದ್ರೆ ಪಶುಗಳ ಚಿಕಿತ್ಸೆಯನ್ನು ಅವರೇ ಮಾಡ್ತಿದ್ರು, ಮಾನವ ಚಿಕಿತ್ಸೆಯನ್ನು ಅವರೇ ಮಾಡ್ತಿದ್ರು. ಆದ್ರೆ ಪಶು ಚಿಕಿತ್ಸೆ ಅಂತಕ್ಕಂತ ಒಂದು ಪರಿಣಿತಿಯನ್ನ ಬೇರೆ ಪಡಿಸ್ತಕ್ಕಂತಹ ಒಬ್ಬ ಒಂದು ರಾಜ ಅಂತಂದ್ರೆ ಅವನು ಅಶೋಕ. ಪಶು ಚಿಕಿತ್ಸಾಲಯ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ಶಾಲಿಹೋತ್ರ ಅಂತಕ್ಕಂಥ ಒಬ್ರು ಕುದುರೆ ವೈದ್ಯರು ಇರ್ತಾರೆ, ಬಹಳ ಪ್ರಖ್ಯಾತ ಕುದುರೆ ವೈದ್ಯರು ಅಶೋಕರ ಕಾಲದಲ್ಲಿ. ಅದಾದ ಮೇಲೆ ಅವ್ರು ಎಷ್ಟು ಪ್ರಖ್ಯಾತಿಯನ್ನು ಪಡೆದಿದ್ರು ಅಂದ್ರೆ ಪಶುವೈದ್ಯರನ್ನ ಶಾಲಿಹೋತ್ರರು ಅಂತ ಕರೀತಾ ಇದ್ರು ಸುಮಾರು ಶತಮಾನಗಳ ತನಕ, ಆ ಒಂದು ಶಾಲಿಹೋತ್ರರ ದಿನಗಳ ನಂತರ. ಹಾಗೆ ಮಹಾಭಾರತದಲ್ಲಿ ನೀವು ಕುಂತಿ ಮಾದ್ರಿ ಪುತ್ರರು ಹೇಳ್ತೀವಿ ನಾವು, ನಕುಲ ಸಹದೇವರು, ನಕುಲ ಕುದುರೆ ಪಶುವೈದ್ಯ, ಯುದ್ಧದಲ್ಲಿ ಬಳಸ್ತಕ್ಕಂತಹ ಅಶ್ವದಳವನ್ನ ಅವುಗಳಿಗೇನಾದ್ರು ತೊಂದರೆ ಆಗಿದ್ರೆ ನೋಡ್ಕೊಳ್ತಾ ಇದ್ದಿದ್ದು ಸಹದೇವ ಗೋವೈದ್ಯ. ಹೀಗೆ ನಮ್ಮ ಭಾರತದಲ್ಲೇ ಒಂದು ಸಂಸ್ಕೃತಿಯಲ್ಲ ಸಹ ಸೇರ್ಕೊಂಡಿದೆ. ಒಂದು ಆಧುನಿಕ ಪಶುವೈದ್ಯ ಒಂದು ವೃತ್ತಿ ಯಾಕೆ ಪ್ರಾರಂಭ ಆಯಿತು ಅಂತ ಅಂತಂದ್ರೆ 1762 ಫ್ರಾನ್ಸ್ನ ಲಯಾನ್ ಅಂತಕ್ಕಂತಹ ಒಂದು ಜಾಗದಲ್ಲಿ ಕ್ಲಾಡೆ ಬರ್ಗುಲೇಟ್ ಅಂತಕ್ಕಂತಹ ಒಬ್ಬ ಮಹಾನ್ ಪಶುವೈದ್ಯ ಏನ್ ಮಾಡ್ತಾರೆ, ಆಗ ನಮ್ಮಲ್ಲಿ ಈಗ ದೊಡ್ಡ ರೋಗ ಅಂತ ಕೇಳಿರ್ತೀರ ನೀವೆಲ್ಲ, ಆ ದೊಡ್ಡ ರೋಗ ಅಂತಕ್ಕಂಥ ಒಂದು ಮಹಾಮಾರಿಯದು, ಆ ಮಾರಿಯನ್ನ ತಡೆಗಟ್ಟೋದಕ್ಕೋಸ್ಕರನೇ ಆಧುನಿಕ ಪಶುವೈದ್ಯವನ್ನ 1762 ಕ್ಲಾಡೆ ಬರ್ಗುಲೇಟ್ ಅಂತಕ್ಕಂಥ ಒಬ್ಬ ಪಶುವೈದ್ಯ ಪ್ರಾಧ್ಯಾಪಕರು ಫ್ರಾನ್ಸ್ ನಲ್ಲಿ ಆರಂಭ ಮಾಡ್ತಾರೆ. ಈಗ ಅದು ಇತಿಹಾಸ, ಯಾಕೆ ಅಂತಂದ್ರೆ ಇವತ್ತು ದೊಡ್ಡ ರೋಗ ಅಂತಕ್ಕಂಥ ಸಂಪೂರ್ಣ ನಿರ್ಮೂಲನೆ ಆಗಿರುತ್ತೆ. ನಾನೀಗ ಪಶುವೈದ್ಯರ ಪಾತ್ರ ಬಗ್ಗೆ ಮಾತಾಡ್ತಾ ಇದ್ದು, ಅಂದು ಅಷ್ಟು ದೊಡ್ಡ ಮಾರಿ ಆಗಿರ್ತಕ್ಕಂತ ಕಾಯಿಲೆ ಇವತ್ತು ಸಂಪೂರ್ಣ ನಿರ್ಮೂಲನೆ ಆಗಿದೆ ಅಂತಂದ್ರೆ ನೀವೇ ಊಹಿಸಬಹುದು. ಪಶುವೈದ್ಯರು ಮನೆ ಮನೆಗೆ ಹೋಗಿ ನೀಡಿರ್ತಕ್ಕಂತಹ ಲಸಿಕೆಯಿಂದ ಒಂದು ಪರಿಣಾಮ, ಚಿಕಿತ್ಸೆ ಒಂದು ಪರಿಣಾಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ವಿಶ್ವ ಪಶುವೈದ್ಯಕೀಯ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ. ಈ ವಿಶೇಷ ದಿನಾಚರಣೆ ಪ್ರಯುಕ್ತ ನೀವು ಏನೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀರಿ ಮತ್ತೆ ಹೇಗೆ ಆಚರಣೆಯನ್ನ ಮಾಡ್ತಾ ಇದ್ದೀರಿ ಸರ್? ಈ ಒಂದು ವಿಶ್ವ ಪಶುವೈದ್ಯಕೀಯ ದಿನವನ್ನು ನಾವು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ವಿ. ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯ ಬೀದರು, ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನ, ಕರ್ನಾಟಕ ಸರ್ಕಾರದ ಪಶು ಸಂಗೋಪನಾ ಇಲಾಖೆ ಹಾಗೂ ಹಾಸನ ಹಾಲು ಕೂಟ ಇವರೆಲ್ಲ ಜೊತೆ ಸೇರಿ ಈ ದಿನವನ್ನು ನಾವು ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡಿದ್ವಿ. ಈ ಬೆಳಗ್ಗೆ ನಾವು ಕಾಲೇಜಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಸಾಕು ಪ್ರಾಣಿಗಳಿಗೆ ಉಚಿತವಾಗಿ ಹುಚ್ಚುನಾಯಿ ರೇಬಿಸ್ ರೋಗದ ಲಸಿಕೆನ ನಾವು ನೀಡಿದ್ವಿ. ಪರಾವಲಂಬಿ ಜೀವಿಗಳನ್ನು ಬರದೇ ಇರುವಂತೆ ತಡೆಯಲು ಜಂತು ಔಷಧಿನ ಕೊಟ್ವಿ. ಜಾನುವಾರುಗಳಿಗೆ ಆಹಾರ ಪೂರಕ ಕೊಟ್ವಿ. ಇನ್ನ ರೇಬಿಸ್ ಅಂತ ಹೇಳಿದೆ ನಾನು, ಅದ್ರ ಬಗ್ಗೆ ಒಂದೆರಡು ವಾಕ್ಯಗಳನ್ನು ನಾನು ಹೇಳ್ತೀನಿ. ಇದೊಂದು ರೀತಿ ಬಿಸಿ ರಕ್ತದ ಎಲ್ಲಾ ಪ್ರಾಣಿಗಳಲ್ಲೂ ನಾವು ಕಾಣ್ತೀವಿ, ಮನುಷ್ಯರನ್ನು ಕೂಡ ಸೇರಿ 100ಕ್ಕೆ 100ರಷ್ಟು ಮಾರಣಾಂತಿಕ ಹಾಗೂ 100ಕ್ಕೆ 100ರಷ್ಟು ಈ ರೋಗವನ್ನು ನಾವು ತಡಿಬಹುದು. ಇದು ಹೆಚ್ಚಾಗಿ ನಾವು ನಾಯಿಗಳಲ್ಲಿ ಶ್ವಾನಗಳಲ್ಲಿ ನಾವು ಕಾಣ್ತೀವಿ. ವಿಶ್ವದಲ್ಲಿ ಸುಮಾರು 900 ದಶಲಕ್ಷ ಶ್ವಾನಗಳಿವೆ. ಇದರಲ್ಲಿ 75-85ರಷ್ಟು ಬೀದಿ ನಾಯಿಗಳು, ಬೀಡಾಡಿ ನಾಯಿಗಳು. ಭಾರತದಲ್ಲಿ 35-40 ದಶಲಕ್ಷ ನಾಯಿಗಳಿವೆ. ಪ್ರತಿ ವರ್ಷ ವಿಶ್ವದಲ್ಲೇ ಈ ಒಂದು ರೇಬಿಸ್ ರೋಗದಿಂದ 59,000 ಮನುಷ್ಯರು ಸಾವನ್ನ ಆಗ್ತಾ ಇದೆ. ಇದರಲ್ಲಿ 95% ಆಫ್ರಿಕಾ ಮತ್ತು ಏಷ್ಯಾ ದೇಶಗಳಿಂದ. ಭಾರತದಲ್ಲಿ ಅತಿ ಹೆಚ್ಚು 20,000 ಸಾವು ಈ ರೋಗದಿಂದ ನಾವು ಕಾಣ್ತಾ ಇದ್ದೀವಿ. ಆ ರೋಗದ ವಿರುದ್ಧ ನಾವು ನಾಯಿಗಳಿಗೆ ಲಸಿಕೆಯನ್ನು ನಾವು ಕೊಡ್ತಾ ಇದ್ದೀವಿ, ನಾಯಿಗಳಿಗೆ, ಬೆಕ್ಕುಗಳಿಗೆ, ಸಾಕು ಪ್ರಾಣಿಗಳಿಗೆ. ಅದೇ ರೀತಿ ಈ ವೃತ್ತಿಯಲ್ಲಿ ನಿರತರಾಗಿರುವ ಪಶುವೈದ್ಯರಿಗೆ, ವಿದ್ಯಾರ್ಥಿಗಳಿಗೆ, ಸಹಾಯಕರಿಗೂ ಕೂಡ ಆಂಟಿ ರೇಬಿಸ್ ವ್ಯಾಕ್ಸಿನ್ ಇದನ್ನ ನಾವು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜೊತೆ ಸೇರಿ ನಾವು ಮಾಡಿದ್ವಿ. ಇದಾದ್ಮೇಲೆ ಒಂದು ಉದ್ಘಾಟನಾ ಸಮಾರಂಭ ಇಟ್ಕೊಂಡಿದ್ವಿ, ಗಣ್ಯ ವ್ಯಕ್ತಿಗಳೆಲ್ಲ ಬಂದಿದ್ರು. ಇದಾದ ನಂತರ ಒಂದು ಕಾರ್ಯಾಗಾರ ಕೂಡ ಹಮ್ಮಿಕೊಂಡಿದ್ವಿ. ಹೆಸರಾಂತ ವಿಜ್ಞಾನಿಗಳು ಬಂದು ಈ ಒಂದು ಇವತ್ತಿನ ಒಂದು ಘೋಷವಾಕ್ಯದ ಬಗ್ಗೆ ಒಂದು ಮಾಹಿತಿನ ನೀಡಿದ್ದಾರೆ. ಹೀಗೆ ದಿನವಿಡೀ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ವಿ. ಒಟ್ಟಾರೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದನ್ನ ಯಶಸ್ವಿಯಾಗಿ ಅರ್ಥಪೂರ್ಣವಾಗಿ ಮಾಡಿದಿರಿ ಅನ್ನೋ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಈ ವೃತ್ತಿಯ ಭವಿಷ್ಯ ಹೇಗ ಅನಿಸ್ತಾ ಇದೆ ಸರ್ ನಿಮ್ಗೆ? ನಾನಾಗ್ಲೇ ಮಾತಾಡ್ತಾ ಇದ್ದೆ, ಹಾಲಿನ ಉತ್ಪಾದನೆಯಲ್ಲಿ ನಮ್ಮ ದೇಶ ಹಾಲಿನ ಹೊಳೆ ಹರಿತಾ ಇದೆ ಅಂತ. ಅದೇ ರೀತಿ ಮಾಂಸದ ಉತ್ಪಾದನೆ ಇರ್ಬೋದು, ಮೊಟ್ಟೆ ಉತ್ಪಾದನೆ ಇರ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಹೆಚ್ಚು ಮಾಡಿದೀವಿ. ಆದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಪಶುವೈದ್ಯರು ಅಥವಾ ಪಶುವೈದ್ಯ ವಿಜ್ಞಾನಿಗಳಿಗೆ ಒಂದು ಪಾತ್ರ ಏನು ಅಂತಂದ್ರೆ, ಇವುಗಳ ಒಂದು ಏನು ಕ್ವಾಂಟಿಟಿ ಏನು ಪ್ರಮಾಣವನ್ನ ಹೆಚ್ಚು ಮಾಡಿದೀವಿ, ಆದ್ರೆ ಅದೇ ರೀತಿ ಅದರ ಒಂದು ಗುಣಮಟ್ಟವನ್ನ ಕ್ವಾಲಿಟಿಯನ್ನ ಹೆಚ್ಚು ಮಾಡ್ತಕ್ಕಂಥದ್ದಕ್ಕೆ ಹೆಚ್ಚಿನ ಒಂದು ಶ್ರಮವನ್ನ ಪಡಬೇಕಾಗ್ತದೆ. ಈಗ ನೀವು ಹೇಳಿರ್ಬೋದು, ಹಾಲಿನ ಪ್ರಮಾಣ ಹೆಚ್ಚಾದ್ರೂ ಸಹ, ಮಾಂಸದ ಉತ್ಪಾದನೆ ಹೆಚ್ಚಿದ್ರು ಸಹ, ಯಾವುದೇ ದೇಶಕ್ಕೆ ನಾವು ಅದನ್ನ ರಫ್ತು ಮಾಡಬೇಕು ಅಂತ ಅನ್ನೋದಾದ್ರೆ ಅದ್ರ ಗುಣಮಟ್ಟವನ್ನ ಕೇಳ್ತಾರೆ, ಯಾವ ಕಾಯಿಲೆಯಿಂದ ನಿಮ್ಮ ದೇಶ ಮುಕ್ತವಾಗಿದೆ ಅಂತ ಮಾಹಿತಿಯನ್ನ ನಾವು ಸರ್ಟಿಫಿಕೇಟ್ ಗಳನ್ನ ಪ್ರಮಾಣ ಪತ್ರವನ್ನು ಕೊಡಬೇಕಾಗುತ್ತೆ. ಹೌದು, ಈ ನಿಟ್ಟಿನಲ್ಲಿ ನಮ್ಮ ಪಶುವೈದ್ಯ ಒಂದು ವೃತ್ತಿ ಬಾಂಧವರೆಲ್ಲ ಈ ಕಾಯಿಲೆಗಳ ಒಂದು ನಿಯಂತ್ರಣವನ್ನು ಮಾಡಿ ನಮ್ಮ ದೇಶದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಕಾಯಿಲೆಗಳನ್ನ ನಿಯಂತ್ರಣಕ್ಕೆ ತರಬೇಕು. ಅದು ನ್ಯಾಚುರಲ್ ಆಗಿ ಅದರ ಒಂದು ಗುಣಮಟ್ಟ ಮಾಂಸ ಇರ್ಬೋದು, ಹಾಲಿರ್ಬೋದು, ಮೊಟ್ಟೆ ಇರ್ಬೋದು, ಮತ್ತೆ ಇತರೆ ಪ್ರಾಣಿ ಉತ್ಪನ್ನಗಳ ಗುಣಮಟ್ಟ ಹೆಚ್ಚುತ್ತೆ. ಮತ್ತೆ ಆಹಾರ ಭದ್ರತೆ ಬಗ್ಗೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಮಾಂಸದಲ್ಲೇನೆ ಸಹ ಅದು ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ತೀವಿ, ಯಾವ್ದಾದ್ರು ಒಂದು ಬೇಕಾದಂತ ವಿಶೇಷವಾದಂತಹ ಒಂದು ನ್ಯೂಟ್ರಿಯಂಟ್ಸ್ ಅನ್ನ ಆಹಾರದಲ್ಲಿ ಮಾಂಸದಲ್ಲಿ ಸೇರಿಸಿ ಅದರಿಂದ ಹೆಚ್ಚು ಉಪಯೋಗ ಆಗ್ತಕ್ಕಂಥದ್ದನ್ನ ಮಾಡ್ತಕ್ಕಂಥದ್ದು. ಮತ್ತೆ ಪ್ರಾಣಿಜನ್ಯ ರೋಗಗಳು ಒನ್ ಹೆಲ್ತ್ ಕಾನ್ಸೆಪ್ಟ್ ಅಂತ ನಾವು ಹೇಳಿದೆ. ಒನ್ ಹೆಲ್ತ್ ಅಂತ ಅಂದ್ರೆ ನಾವು ಆಗ್ಲೇ ಹೇಳಿದ್ರೆ ಒಂದು ಆರೋಗ್ಯ ಅಂದ್ರೆ ಮನುಷ್ಯ, ಪ್ರಾಣಿಗಳು ಮತ್ತೆ ಪರಿಸರ, ಮೂರು ಜನದ ಒಂದು ಕೆಲವಾರು ಕಾಯಿಲೆಗಳು ಒಂದರಿಂದ ಒಂದು ಹರಡ್ತಾ ಇರ್ತವೆ. ಈ ರೀತಿಯ ಕಾಯಿಲೆಗಳನ್ನ ನಾವು ನಿಯಂತ್ರಣ ಮಾಡಬೇಕು ಅಂತಂದ್ರೆ ಅದು ಪಶುಗಳಲ್ಲಿ ನಾವು ನಿಯಂತ್ರಣ ಮಾಡೋದು ಅಂದ್ರೆ ಇಂಡೈರೆಕ್ಟ್ ಆಗಿ ಅದು ಪರೋಕ್ಷವಾಗಿ ಏನೋ ಮನುಷ್ಯರಿಗೂ ಸಹ ಒಂದು ಬೆನಿಫಿಟ್ ಆಗ್ತದೆ. ಮನುಷ್ಯರು ಸಹ ಅವರನ್ನು ನಾವು ಕೇಳ್ಕೊತೇವೆ, ಮನುಷ್ಯರು ಅಂತ ಅಂದ್ರೆ ನಾವು ಮನುಷ್ಯರೇ ಅಂದ್ರೆ ಮನುಷ್ಯ ವಿಜ್ಞಾನಿಗಳನ್ನ ಹೇಳೋದಿಷ್ಟೇ. ನಿಮ್ಮಲ್ಲಿ ಈಗ ಪ್ಲಾಸ್ಟಿಕ್ ಉತ್ಪಾದನೆ ಇರ್ಬೋದು, ಅದರಿಂದ ಪರಿಸರಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ನಾವು ಕೆಲವೊಂದು ಹಸುಗಳ ರಾಸುಗಳೇ ನೋಡ್ತಾ ಹೊಟ್ಟೆ ಎಲ್ಲ ತುಂಬಿಕೊಂಡು ಅದರಿಂದನೇ ಸತ್ತೋಗಿರ್ತದೆ. ಈ ರೀತಿ ಪಶುಗಳಿಂದ ನಮ್ಮ ಸಮಾಜದಿಂದ ಆಗ್ತಕ್ಕಂಥ ತೊಂದರೆಯನ್ನು ನಾವು ಕಡಿಮೆ ಮಾಡಬೇಕು. ಆ ನಿಟ್ಟಿನಲ್ಲೂ ಸಹ ನಾವು ಕೆಲಸ ಮಾಡಬೇಕು. ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡ್ತಕ್ಕಂಥದ್ದು ಅಥವಾ ಮನುಷ್ಯರಿಂದ ಪ್ರಾಣಿಗಳು ಹರಡ್ತಕ್ಕಂಥ, ಸರ್ ಇವಾಗ ಮಾತಾಡ್ತಾ ಇದ್ರು ರೇಬಿಸ್ ಕಾಯಿಲೆ ಬಗ್ಗೆ, ಇಂತಹ ಕಾಯಿಲೆಗಳು ಇದೇ ತರ ಬಹಳಷ್ಟು ಕಾಯಿಲೆಗಳಿದಾವೆ. ಈ ರೀತಿ ಒಂದರಿಂದ ಒಂದು ಹರಡ್ತಕ್ಕಂಥ ಕಾಯಿಲೆಗಳು ಇಂಥವನ್ನ ತಡೆಗಟ್ಟಬೇಕು. ಮತ್ತೆ ನಮ್ಮ ಪ್ರಧಾನ ಮಂತ್ರಿ ಅವರು ಹೇಳ್ತಾ ಇರ್ತಾರೆ, ನಮಗೇನು ಡಬ್ಲಿಂಗ್ ದಿ ಫಾರ್ಮರ್ಸ್ ಇನ್ಕಮ್ ಮತ್ತು ರೈತರ ಒಂದು ಆದಾಯವನ್ನು ದ್ವಿಗುಣಗೊಳಿಸಬೇಕು. ಈ ನಿಟ್ಟಿನಲ್ಲಿ ರೈತರು ಅಂದ್ರೆ ನಾನಾಗ್ಲೇ ಹೇಳ್ತಾ, ಕೃಷಿಯ ಉಪಕಸುಬುಗಳಾದಂತಹ ಕೋಳಿ ಸಾಕಾಣಿಕೆ ಇರ್ಬೋದು ಅಥವಾ ಈ ಒಂದು ಕುರಿ ಸಾಕಾಣಿಕೆ ಇರ್ಬೋದು, ಯಾವುದೇ ರೀತಿಯಾದಂತಹ ಒಂದು ಪಶುಪಾಲನೆಯಲ್ಲಿ ರೈತರು ತೊಡಗಿಸಿಕೊಂಡಾಗ ಅದಕ್ಕೆ ಪಶುವೈದ್ಯರು ಸಹ ಅವರಿಗೆ ಸ್ಫೂರ್ತಿಯನ್ನು ನೀಡಬೇಕು. ಮತ್ತೆ ಇನ್ನ ಸಮಸ್ಯೆ ಆಯ್ತು ಅಂತಂದ್ರೆ ಅದು ಬಗೆಹರಿಸತಕ್ಕಂತಹ ಒಂದು ಜವಾಬ್ದಾರಿ ಪಶುವೈದ್ಯರಲ್ಲಿ ಇರುತ್ತೆ. ಅದು ಅಲ್ಲದೆ ಇತ್ತೀಚೆಗೆ ಪ್ರತಿ ಮನೆಯಲ್ಲೂ ನಾವು ಒಂದು ಸಾಕು ಪ್ರಾಣಿಗಳನ್ನ ನಾವು ನೋಡ್ತಾ ಇದ್ದೀವಿ, ಒಂಥರ ಕಂಪ್ಯಾನಿಯನ್ ಅನಿಮಲ್ ಆಗ್ಬಿಟ್ಟಿದೆ ವಯಸ್ಸಾದವ್ರಿಗೆ. ಅವರೆಲ್ಲ ಒಂದು ನಾಯಿ ಜೊತೆ ವಾಕಿಂಗ್ ಮಾಡೋದು ಒಂದು ಇದಾಗ್ಬಿಟ್ಟಿದೆ. ಮುದ್ದು ಪ್ರಾಣಿಗಳು, ಸಾಕು ಪ್ರಾಣಿಗಳನ್ನ ಬಹಳ ಪ್ರೀತಿಯಿಂದ ಸಾಕ್ಬಿಟ್ಟಿರ್ತಾರೆ. ಅವಕ್ಕೇನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಮನೆಯಲ್ಲಿರೋಂಥ ಇದೆಲ್ಲ ಒಂಥರ ಹೆಚ್ಚು ಕಮ್ಮಿ ಆಗ್ಬಿಡ್ತದೆ, ಏರುಪೇರು ಆಗ್ಬಿಡ್ತದೆ. ಸೊ ಹಾಗಾಗಿ ಅವಾಗವಾಗ ನಿಮ್ಮ ಒಂದು ಪ್ರಾಣಿಗಳನ್ನ ತೋರಿಸ್ಕೊಳ್ತಾ ಇರಿ. ಈ ಒಂದು ಅದಕ್ಕೆ ಲಸಿಕಾ ಕಾರ್ಯಕ್ರಮನೋ ಅಥವಾ ಪರಾವಲಂಬಿ ಜೀವಿಗಳಿಗೆ ಜಂತು ಔಷಧಿಗಳನ್ನ ತಪ್ಪದೆ ಕೊಡಿಸ್ತಾ ಇರಿ. ಯಾಕೆಂದ್ರೆ ಹಲವಾರು ರೋಗಗಳು ಪ್ರಾಣಿಯಿಂದ ಮನುಷ್ಯರಿಗೆ ಇದು ಬರ್ಬೋದು. ಯಾಕಂದ್ರೆ ಎಷ್ಟೋ ಗೊತ್ತಿದ್ದು ಗೊತ್ತಿಲ್ಲದೇನು ಆಗ್ತಾ ಇರ್ತವೆ. ಇವೆಲ್ಲ ಮಾಡೋದ್ರಿಂದ ಯಾವುದೇ ಒಂದು ಆತಂಕನ ನಾವು ಇದ್ ಮಾಡಂಗಿಲ್ಲ. ಮಾತನಾಡದ ಮೂಕ ಪ್ರಾಣಿಗಳಿಗಿಂತ ಕೆಲವು ಸಾರಿ ಅತಿ ಮಾತನಾಡೋ ಮಾಲೀಕರನ್ನ ಸಂತೈಸೋದು ಬಹಳ ಕಷ್ಟ ಆಗುತ್ತೆ, ಬಹಳ ಮುಖ್ಯ ಇದು ಕೂಡ. ಸೊ ಹಾಗಾಗಿ ಈ ಒಂದು ಜಾನುವಾರುಗಳ ಮಾಲೀಕರು, ಸಾಕು ಪ್ರಾಣಿಗಳ ಮಾಲೀಕರು, ಸೊ ಹತ್ತಿರದ ಪಶುವೈದ್ಯರನ್ನ ನಾವು ಅವಾಗ ಭೇಟಿ ಮಾಡ್ತಾ ಇರಿ. ನಮ್ಮ ಆರೋಗ್ಯದ ಜೊತೆಗೆ ಅವುಗಳ ಆರೋಗ್ಯದ ಕಡೆಗೂ ಸ್ವಲ್ಪ ಗಮನ ಕೊಡಿ. ಯಾಕೆಂದ್ರೆ ಪ್ರಾಣಿಗಳನ್ನ ಟ್ರೀಟ್ ಮಾಡೋದು ಬಹಳ ಸುಲಭ ಅಲ್ಲ. ಯಾಕೆಂದ್ರೆ ಅವು ಕೋಆಪರೇಟ್ ಮಾಡಲ್ಲ ಎಷ್ಟೋ ಸರಿ. ಒಂದು ಸಾರಿ ನಾವು ದೊಡ್ಡ ಹಸುಗಳು ಏನಾದ್ರೂ ಸ್ವಲ್ಪ ಒಂದ್ ಸ್ವಲ್ಪ ಕಾಲಿಗೆ ಏನಾದ್ರು ಏರುಪೇರು ಆದ್ರೂ ಅವು ಒಂಚೂರು ನಮ್ಗೆ ಸಹಕಾರ ಕೊಡೋದೇ ಇಲ್ಲ. ಸೊ ಹಾಗಾಗಿ ಸೊ ಈ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಇದ್ರೆ ಸೊ ಒಟ್ಟಾಗಿ ನಾವು ಮಾಡಿದ್ರೆ ಅದರ ಏಳಿಗೆ ಖಂಡಿತ ಸಾಧ್ಯ ಆಗುತ್ತೆ. ಒಳ್ಳೇದು ಸರ್. ಈ ದಿನದ ವಿಶೇಷತೆ ವಿಶ್ವ ಪಶುವೈದ್ಯಕೀಯ ದಿನಾಚರಣೆ ಕುರಿತಂತೆ ಸಾಕಷ್ಟು ಮಾಹಿತಿಗಳನ್ನ ಮಾಡಿಕೊಟ್ರಿ. ಈ ಮಾಹಿತಿಯನ್ನು ಮಾಡಿಕೊಟ್ಟ ತಮ್ಮಿಬ್ಬರಿಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವಿಶ್ವ ಪಶುವೈದ್ಯಕೀಯ ಮಹತ್ವ ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಸಿ ಶಿವಕುಮಾರ್ ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಸಿ ಗಿರೀಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕರೋನಾ ವೈರಸ್ ಕೆ ಖತರೆ ಸೆ ಬಚ್ತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ. ನಾಕ್ ಮುಂಹ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ. ಆಂಖ್ ಕಾನ್ ನಾಕ್ ಮುಂಹ ನಾ ಛುಯೆ. ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯೆ ರಖೆ. ಮಾಸ್ಕ್ ಔರ್ ದೋ ಮಂತ್ರ ಕೋ ಅಭಿ ಹಮೇ ಛೋಡನಾ ನಹೀ ಹೈ. ಫಸಲೋ ಕಿ ಬುವಾಯಿ ಏವಂ ಕಟಾಯಿ ಕರ್ತೆ ಸಮಯ ಆಪಸ್ ಮೇ ಕಮ್ ಸೆ ಕಮ್ ದೋ ಗಜ್ ಕಿ ದೂರಿ ಬನಾಯೆ ರಖೆ. ಫಸಲ್ ಕಿ ಕಟಾಯಿ ಕರ್ನೆ ಕೆ ಬಾದ್ ಛೋಟೆ ಛೋಟೆ ಢೇರೋ ಮೇ ಇಕಟ್ಠಾ ಕರೆ. ಕೃಷಿ ಕೆ ಔಜಾರೋ ಕಿ ಸಮಯ ಸಮಯ ಪರ್ ಸಫಾಯಿ ಕರೆ. ಏಕ್ ದೂಸರೆ ಕೆ ಸಾಥ್ ಔಜಾರೋ ಕಿ ಅದಲಾ ಬದಲಿ ನ ಕರೆ. ಶ್ರಮಿಕೋ ಕೆ ಶೌಚಾಲಯ ಔರ್ ಹಾಥ್ ಧೋನೆ ಕಿ ಜಗಹ ಕಿ ಠೀಕ್ ಸೆ ಸಫಾಯಿ ಜರೂರಿ. ಬುವಾಯಿ

ಗಾನಾಂತರಂಗ. ಕಾಡುವ ಗೀತೆಗಳ ಹಿಂದಿನ ರೋಚಕ ಕಥನ ಇದೇನಿದು ಗಾನಾಂತರಂಗ ಮುಗಿಸೇ ಬಿಟ್ರಲ್ಲ ಅಂತ ಬೇಸರಣ್ಣ. ಸುಮಾರು ಒಂದೂವರೆ ವರ್ಷ ನಡೆಸಿದ್ದೀವಿ, ಈಗ ಮರುಪ್ರಸಾರ ಮಾಡ್ತಾ ಇದ್ದೀವಿ. ಪ್ರತಿ ಶನಿವಾರ ಸಂಜೆ 6:20 ತಪ್ಪದೆ ಟ್ಯೂನ್ ಮಾಡಿ ಹಾಸನ FM 102.2 MHz. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಮರುಪ್ರಸಾರದ ಕಾರ್ಯಕ್ರಮ ಗಾನಾಂತರಂಗ. ನೀವು ಕೇಳ್ತಾ ಇದ್ದೀರಾ 102.2 MHz. ಇದು ಹಾಸನ ಆಕಾಶವಾಣಿ. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ₹100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ₹2,000 ₹5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ₹7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾ ಅಧಿಕಾರಿಗಳನ್ನ ಸಂಪರ್ಕಿಸಿ. ಕ್ರಿಸ್ಟಲ್ ಪಾರ್ಕ್ ಸಿನಿಮಾಸ್ ನಿರ್ಮಾಣದ ಕೃಷ್ಣ ಅಜಯ್ ರಾವ್ ಹಾಗೂ ಸಂಜನಾ ಆನಂದ ಅಭಿನಯದ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರ ಶೋಕಿವಾಲ ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರದ ಶ್ರೀ ಪರದೇಶಿ ಕೇಂದ್ರ ಸ್ವಾಮೀಜಿಯವರ ಅನಾಥಾಲಯ ಮತ್ತು ಅನಾಥ ಕುಟೀರದಲ್ಲಿ 1 ರಿಂದ PUC ವಿದ್ಯಾಭ್ಯಾಸ ಮಾಡಲು ಉಚಿತ ಶಿಕ್ಷಣ ಮತ್ತು ವಸತಿಯ ವ್ಯವಸ್ಥೆ ಇದೆ. ಬಡತನದ ಹಿನ್ನೆಲೆಯ ಪೋಷಕರು ಮಕ್ಕಳನ್ನು ಸೇರಿಸಲು ಸಂಪರ್ಕಿಸಿ 9972622230. ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿ ಬರಲಿರುವ ಕಾರ್ಯಕ್ರಮಗಳ ಮೇಲೆ ಒಂದು ಪಕ್ಷಿನೋಟ. ಇನ್ನು ಮುಂದೆ 6:20 ಗಾನಾಂತರಂಗ, ಜನಪ್ರಿಯ ಹಾಡುಗಳ ಹಿಂದಿನ ರೋಚಕ ಕಥೆ ಪ್ರಸ್ತುತಪಡಿಸುತ್ತಾರೆ ಎಂ ಶಿವಕುಮಾರ್. 6:51 ಕಸ್ಟಮೈಸ್ ಸ್ಪಾನ್ಸರ್ ಪ್ರೋಗ್ರಾಂ, ಇದರಲ್ಲಿ ಸಕಲೇಶಪುರದಲ್ಲಿ ಹಮ್ಮಿಕೊಳ್ಳುತ್ತಿರುವ ಕ್ಯಾಪಿಟೆಕ್ ಸಮಾವೇಶ ಕುರಿತು